ಬಡ್ಡಿಗೆ ಸರಿಸುಮಾರು 617 ರೂಪಾಯಿ ಮಾಸಿಕ ಬಡ್ಡಿ. ಟೈಮ್ ಡಿಪಾಸಿಟ್ಗಾಗಿ 1, 2, 3 ಮತ್ತು 5 ವರ್ಷಗಳಿಗೆ ಖಾತೆ ತೆರೆಯಬಹುದು. 10 ವರ್ಷದ ಒಳಗಿನ ಹೆಣ್ಣು ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ. ಖಾತೆಯ ಅವಧಿ 21 ವರ್ಷ. ವಯಸ್ಸಿನ ನಿರ್ಬಂಧವಿಲ್ಲದೆ ಎಲ್ಲಾ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ 15 ವರ್ಷದ ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆ PPF 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ. ಕಿಸಾನ್ ವಿಕಾಸ್ ಪತ್ರ, ಅವಧಿ 115 ತಿಂಗಳು. ಈ ಯೋಜನೆ ಹಣವನ್ನು ದ್ವಿಗುಣಗೊಳಿಸುತ್ತದೆ. ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ, 5 ವರ್ಷದ ಅವಧಿ, 1 ಲಕ್ಷದ ಮೆಚುರಿಟಿ, 1,44,903 ಮೌಲ್ಯ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿರಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು. ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ. ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ. ಹಾಗಾದ್ರೆ ಸರಿಯಾದ ನಂಬರ್? ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ. ನೀವು ಉಳಿಸಿ ಬಿಟ್ರಿ ಅಕ್ಕ, ಕೆಲ್ಸದಿಂದಲ್ಲ. ಮಾಡ್ತೀನಿ. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ, ಮಾಡದ ಕತ್ತಲ ಗವಿಗೆ ಕಣ್ಣಾದೆ ಎಲ್ಲೋ ನೀನು. ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLIಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗ್ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡದೆ ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗ್ಬಾರ್ದು ಅಂತ. RPLIಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಗ್ರಾಮಲಕ್ಷ್ಮಿ, ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಮಲ್ಲವಾ, ಮಲ್ಲವಾ. ಓ ಏ ನಿಂಗವ್ವ, ಏನ ನಿಂಗವ್ವ, ಎಷ್ಟ ಅಪರೂಪಾಗಿ, ಏನ ಇವಾಗ ಬಂದೇವ? ಅಯ್ಯ ಮಲ್ಲವ್ವ, ನೀನ ಅಪರೂಪವ್ವ. ಕಲ್ಲವ್ ಇಲ್ಲ ಅಂತ ಹೇಳಿ ಮನ್ಯಾಗ ಸಿಕ್ಕೇನು ನನಗ? ನೀ ಹೇಳಿದ್ದು ಕರೇನ ನೋಡು. ಕಲ್ಲವ್ವ ಹಿಂಗ ಒಂದ್ 2 ದಿನ ಊರಿಗೆ ಹೋಗಿ ಬರ್ತೀನಿ ಅಂತೇಳಿ ಹೋಗ್ಯಾಳ. ಮತ್ತೇನ್ ಮಾಡುದು ಸಂಜಿಗಡ್ಸೆ ಅಂತೇಳಿ ಸುಮ್ಮ ಮನ್ಯಾಗ ಕುಂತಿದ್ ನೋಡು. ಅಯ್ಯ ಅದಕ್ಕಂತೀನಿ ನೋಡೋಣ, ಮಲ್ಲವನ್ ಮನಿ ಮುಂದೆ ಹಾದ್ ಹೋದ್ರಾತು ಅಂತ ಹೊಂಟ್ರ ಹಿಂಗ ಬಾಗ್ಲು ತೆಗ್ದಿತ್ತ ಈಟ ಹಣಿಕ್ ಹಾಕಿದೆ ಕಂಡು ನೋಡುವ ನೀನ. ಅಲ್ಲ ಕೈಯಾಗ ಯಾಪರಿ ಸೊಪ್ಪಿಡ್ಕೊಂಡಿ ಅಯ್ಯವ್ವ, ಏನ್ ಮನುಷ್ಯರ್ ತಿನ್ನಾಕ್ ತಗೊಂಡಿಯ, ಏನ ಕುರಿಗಳಿಗೆ ಆಡುಗಳಿಗೆ ಹಾಕಕ್ ತಗೊಂಡು ಹೊಂಟಿಯ? ಅಯ್ಯ ಇದನ್ನ ಕೇಳಕ ಬಂದಿನ್ ಬಾರ್ಬೇ. ಇಲ್ಲ ನಮ್ ಹಿರಿಯ ಇಲ್ಲೊಂದೆರಡು ಸೊಪ್ಪು ತಂದನ್ವ, ಇದಕ್ಕ ಏನ ಅಂತಾನ? ಇದಕ್ಕೇನ ಅಂತಾರಲ್ಲ ಮಲ್ಲವ್ವ. ತತ್ತ ಇಲ್ಲ, ಇದಕ್ ಕರಿಬೇವು ಎಲಿಗತಿ ಐತಿ, ಇದು ಹೌದಿಲ್ಲ? ಇದಕ್ಕ ಚಕ್ರ ಮುನಿ ಸೊಪ್ಪು ಅಂತಾರ. ಅಯ್ಯ ನೋಡು, ನನಗ ಈ ಹಕ್ರಿಕಿ ಪಲ್ಯವು, ಸಬ್ಬಸ್ಗಿ, ಈ ಪಾಲಕ್ಕ ಇಂಥವಾದ್ರೆ ತಿಳಿತಾವ. ಇದೇನ ತಂದಾನ, ಇದನ್ನ ಅದನ್ನ ಮಾಡ ಇದನ್ನ ಮಾಡ ಅಂತ ಇಟ್ಟಾನವ? ತಡಿ ಇನ್ನು ಬಯಸ್ಕೊಳ್ಳೋದು ಬ್ಯಾಡ ಹಿರಿ ಅನ್ಕೂಡ. ಬಂದು ಮಲ್ಲವ್ ಏನು ಹೇಳ್ತಾಳ ಕೇಳೇ ಮಾಡಿದ್ರಾತಂತ ಹೇಳಿ ಬಂದು. ಏ ನೀ ಸಣೆ ಇದ್ದೀ ನಿಂಗವ್ವ, ನೀ ಹಗೂರ್ಕ ಕಲ್ಲವ್ವನ ಮನೆಗೆ ಹೋಗಿ ಕಲ್ಲವ್ವನ ಕೂಡ ಒಂದೀಟ ಮಾತಾಡಿ ಈ ಸೊಪ್ಪಿನ ಬಗ್ಗೆ ಕೇಳ್ಕೊಂಡು ಹೋಗೋಣ ಅಂತ ಬಂದಕ್ಕಿ. ಈಗ ನೋಡಿದ್ರ ಮಳ್ಳಿಗತ್ತೆ ಮಲ್ಲವ್ವನಗತ್ತೆ ಕೇಳ್ತೀನಿ ಅಂತೀನಿ. ಅಯ್ಯೋ ಮಲ್ಲವ್ವ ನೀ ಹೇಳಿದ ಕರೆ ನೋಡು, ನಾನು ಕಲ್ಲವ್ವನ ಮನೆ ಮುಂದೆ ಹಾದ್ ಬಂದ್ಯ, ಅಕ್ಕಿ ಬಾಗ್ಲ ಕಿಲಿ ಹಾಕಿತ್ತ. ಅಯ್ಯ ಅಕ್ಕಿ ಎಲ್ಲೋ ಕಳ ನಿಮ್ಮ ಮನೆಯಾಗ ಇರ್ತಾಳ ಬಿಡು ಅಂತ ಈ ಕಡೆ ಬಂದ್ಯ, ನೀ ಕಂಡು ನೋಡು. ಚಲೋ ಆತು ಚಲೋ ಆತು. ತೊಂಬಾ ತೊಂಬಾ ಇಲ್ಲಿ ಎಷ್ಟು ತಂದಿ ಸೊಪ್ಪು, ಎಷ್ಟು ಫ್ರೆಶ್ ಆಗಿ ಚಲೋ ಐತಲ್ಲ ಇದ. ಏನ ತಂದ ನಾನ ಮಿರಿಯ, ಇದನ್ ಏನ್ ಮಾಡ್ಬೇಕು ಅಂತ ನೀನ ಹೇಳ್ಬೇಕು ನೋಡೀಗ. ನೋಡ ನೀ ಸೊಪ್ಪು ಅಂದಿ ನೋಡು, ಈ ನಮ್ ದಿನನಿತ್ಯದ ಆಹಾರದಾಗ ನಾವ್ ಈ ಹಸಿರು ಸೊಪ್ಪು ಎಷ್ಟು ಬಳಸಿದ್ರು ಕಮ್ಮಿನ. ಹೌದವಾ, ಬಹಳ ಹಸಿರು ಸೊಪ್ಪು ತಿನ್ಬೇಕು. ಇದು ನಮ್ ದೇಹದಾಗ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತೈತಿ ಅಂತ ಹೇಳಿ ನಮ್ ಗೆಳತಿ ಸುರೇಖಾ ಹೇಳಿದ್ಲ. ಈ ಕೇಳಿಗ ಸೊಪ್ಪಿನ ಮಹತ್ವ ಏನು ಅಂತ ಹೇಳಿ ಆಕಿ ಹೇಳ್ತಾಳ, ಒಂದಿಟ್ಟು ಕೇಳೋಣಲ್ಲ. ಅಯ್ಯೋ ಬಾರು ಕೇಳ್ಕೊಂಬರೋಣ ಬಾರ್ಬೆ. ಚಕ್ರಮುನಿ ಸೊಪ್ಪು, ಇದನ್ನು ಇಂಗ್ಲಿಷ್ನಲ್ಲಿ ಕಟುಕ್ ಅಥವಾ ಮಲ್ಟಿವೈಟಮಿನ್ ಪ್ಲಾಂಟ್ ಎಂದು ಕರೆಯುತ್ತಾರೆ. ಇದರ ವೈಜ್ಞಾನಿಕ ಹೆಸರು ಸೌರೋಪಸ್ ಆಂಡ್ರೋಗೈನಸ್. ನಮ್ಮ ಶರೀರಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನು ನಾವು ಸೇವಿಸುವ ಆಹಾರದಿಂದಲೇ ಪಡೆಯಬೇಕು. ಆಹಾರ ಪೋಷಣೆಯು ಸಮರ್ಪಕವಾಗಿದ್ದರೆ ಮಾತ್ರ ಸದೃಢ ಆರೋಗ್ಯ ಪಡೆಯಲು ಸಾಧ್ಯ. ಸಮತೋಲನ ಆಹಾರವು ನಮ್ಮ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನು ಮತ್ತು ಶಕ್ತಿಯನ್ನು ಬೇಕಾದ ಪ್ರಮಾಣದಲ್ಲಿ ನೀಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಮತೋಲನ ಆಹಾರದ ಅವಶ್ಯಕತೆ ಇದೆ. ಸಮತೋಲನ ಆಹಾರವು ನಮ್ಮ ಶರೀರಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒಳಗೊಳ್ಳುವುದರೊಂದಿಗೆ ಶರೀರವನ್ನು ಪೋಷಿಸುತ್ತದೆ. ಆಹಾರದ ವಿವಿಧ ಮೂಲಗಳಾದ ತರಕಾರಿಗಳು, ಸೊಪ್ಪುಗಳು, ಬೇಳೆಕಾಳುಗಳು, ಹಣ್ಣುಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಎಣ್ಣೆಕಾಳುಗಳು ವಿವಿಧ ರೀತಿಯ ಪೋಷಕಾಂಶಗಳನ್ನು ನಮಗೆ ಒದಗಿಸುತ್ತದೆ. ಅದರಲ್ಲೂ ಸೊಪ್ಪುಗಳನ್ನು ನಾವು ಜೀವಸತ್ವಗಳ ಗುಳಿಗೆ ಎಂದೇ ಕರೆಯಬಹುದು. ಈ ನಿಟ್ಟಿನಲ್ಲಿ ನಾವು ನಮ್ಮ ದೈನಂದಿನ ಅಡುಗೆಯಲ್ಲಿ ಬಳಸುವ ಸೊಪ್ಪುಗಳಾದ ಸಬ್ಬಸಿಗೆ, ಮೆಂತೆ, ಪಾಲಕ್, ದಂಟು, ಪುದೀನ, ಬಸಳೆ, ಹೊನಗೊನೆ ಮತ್ತು ಚಕ್ರಮುನಿ ಸೊಪ್ಪು ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ಹಸಿರು ಸೊಪ್ಪುಗಳು ಆರೋಗ್ಯಕರ ಜೀವನಕ್ಕೆ ಒಂದು ಆಶೀರ್ವಾದ ಮತ್ತು ಶತಮಾನಗಳಿಂದ ಬಳಕೆಯಲ್ಲಿವೆ. ದೈನಂದಿನ ಪೋಷಕಾಂಶಗಳ ಅವಶ್ಯಕತೆಗಳನ್ನು ಪೂರೈಸಲು ಅವುಗಳನ್ನು ಆಹಾರದ ಅತ್ಯಗತ್ಯ ಭಾಗವೆಂದು ಪರಿಗಣಿಸಲಾಗುತ್ತದೆ. ಹಸಿರು ತೊಪ್ಪಲು ಪಲ್ಲೆಗಳನ್ನು ತಾಜಾವಾಗಿ ಸಲಾಡ್ ಆಗಿ ಬಳಸಬಹುದು ಅಥವಾ ನಮಗೆ ಅನುಗುಣವಾಗಿ ಬೇಯಿಸಬಹುದು ಅಥವಾ ಸಂಸ್ಕರಿಸಬಹುದು. ನೈಸರ್ಗಿಕ ಮತ್ತು ಸಾವಯವ ಆಹಾರಗಳ ಬಗ್ಗೆ ಗ್ರಾಹಕರಲ್ಲಿ ಹೆಚ್ಚಿನ ಜಾಗೃತಿಯಿಂದಾಗಿ ತೊಪ್ಪಲು ಪಲ್ಲೆಗಳು ದಿನದಿಂದ ದಿನಕ್ಕೆ ಜನಸಾಮಾನ್ಯರಿಗೆ ಹೆಚ್ಚು ಜನಪ್ರಿಯವಾಗುತ್ತಿವೆ. ಇವುಗಳು ಆಹಾರ ಪಿರಾಮಿಡ್ನಲ್ಲಿ ಉನ್ನತ ಸ್ಥಾನವನ್ನು ಹೊಂದಿವೆ ಮತ್ತು ಸಮತೋಲಿತ ಆಹಾರದ ಅತ್ಯಗತ್ಯ ಭಾಗ್ಯವಾಗಿವೆ. ಹಸಿರು ಸೊಪ್ಪುಗಳಲ್ಲಿನ ಮತ್ತು ಪೋಷಕಾಂಶಗಳ ಸಮೃದ್ಧಿ ಮೂಲಕವಾಗಿವೆ. ಹಸಿರು ಸೊಪ್ಪುಗಳಲ್ಲಿ ಕಡಿಮೆ ಕ್ಯಾಲೋರಿಕ್ ಮೌಲ್ಯವು ತೂಕ ನಿರ್ವಹಣೆಗೆ ಸೂಕ್ತವಾಗಿದೆ. ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಾಂಶ, ಫೋಲೇಟ್, ಅಸ್ಕಾರ್ಬಿಕ್ ಆಸಿಡ್, ವೈಟಮಿನ್ ಎ, ವೈಟಮಿನ್ ಬಿ, ವೈಟಮಿನ್ ಸಿ ಸಮೃದ್ಧವಾಗಿವೆ ಮತ್ತು ಇವುಗಳಲ್ಲಿ ಲಿಪಿಡ್ ಪ್ರಮಾಣವು ಕಡಿಮೆ ಇರುತ್ತದೆ. ಬೀಟಾ ಕ್ಯಾರೋಟಿನ್, ಫ್ಲೇವನಾಯ್ಡ್ಸ್ಗಳಂತಹ ಸಾಕಷ್ಟು ಫೈಟೋಕೆಮಿಕಲ್ಗಳನ್ನು ಸಹ ಹೊಂದಿರುತ್ತದೆ. ಇವುಗಳಲ್ಲಿ ಉತ್ತಮ ಗುಣಮಟ್ಟದ ಪೋಷಣೆ ಪ್ರೊಫೈಲ್ಗಳು ಇರುವುದರಿಂದ ಹೃದಯ ರಕ್ತನಾಳದ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಿವೆ. ಈ ಹಸಿರು ತೊಪ್ಪಲು ಪಲ್ಲೆಗಳಲ್ಲಿ ಮ್ಯಾಗ್ನೀಷಿಯಂ ಅಂಶ, ಹೆಚ್ಚಿನ ಫೈಬರ್ ಅಂಶ ಮತ್ತು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ನಿಂದಾಗಿ ಟೈಪ್ 2 ಡಯಾಬಿಟೀಸ್ ಹೊಂದಿರುವ ವ್ಯಕ್ತಿಗಳಿಗೆ ಈ ಹಸಿರು ತೊಪ್ಪಲು ಪಲ್ಲೆಗಳು ಅಥವಾ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಂತ ನಾವೇನು ಕರಿತೇವಲ್ಲ, ಇವು ಅತ್ಯಂತ ಮೌಲ್ಯಯುತವಾಗಿವೆ. ಇವುಗಳು ಪಾಲಿಫಿನೈಲ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳ ಉತ್ತಮ ಮಿಶ್ರಣವನ್ನು ಹೊಂದಿರುತ್ತದೆ. ಆಂಟಿಮೈಕ್ರೋಬಿಯಲ್ ಚಟುವಟಿಕೆಯನ್ನು ಹೊಂದಿವೆ ಮತ್ತು ಶೇಖರಣಾ ಅವಧಿಯನ್ನು ವಿಸ್ತರಿಸಲು ವಿವಿಧ ಆಹಾರ ಉತ್ಪನ್ನಗಳಲ್ಲಿ ಇವುಗಳನ್ನು ನಾವು ಬಳಸಬಹುದು. ಆಹಾರ ಮತ್ತು ಆಹಾರ ಉತ್ಪನ್ನಗಳಲ್ಲಿ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಅಥವಾ ಹಸಿರು ತೊಪ್ಪಲುಗಳ ಬಳಕೆಯನ್ನು ಪ್ರೋತ್ಸಾಹಿಸುವ ಮೂಲಕ ರಾಸಾಯನಿಕಗಳ ಮೇಲಿನ ಹೊರೆಯನ್ನು ನಾವು ಕಡಿಮೆ ಮಾಡಬಹುದು. ಸೊಪ್ಪಿನ ಮಹತ್ವ ಏನ ಅಂತ ಕೇಳದಿಲ್ಲ ನಿಂಗವ್ವ, ಈಗ ನೀ ತಂದದ ಯಾ ಸೊಪ್ಪು ಹೇಳ? ಅದ ಸುರೇಖಾ ಕೇಳಿದ್ಲಲ್ಲ, ಚಕ್ರಮುನಿ ಸೊಪ್ಪು ಅಂತಾರ. ಈಗ ನಾ ಈಗ ಇಷ್ಟೋತನ ಸುರೇಖಾ ಅಕ್ಕೇನ್ ಹೇಳಿದ್ಲು ಬ್ಯಾರೆ ಸೊಪ್ಪಿನ ಮಹತ್ವ ಏನು ಅಂತಂದ್ಲ. ಈಗ ಈ ಚಕ್ರಮುನಿ ಸೊಪ್ಪು ಅಂದ್ರೇನು, ಇದ್ ಹೆಂಗ್ ಬೆಳಿತೈತಿ, ನಾವ್ ಮನ್ಯಾಗ ಬೆಳೆಸಬಹುದು ಹೆಂಗ, ಇದು ಬಳ್ಳಿ ಆಕೇತೋ ಗಿಡ ಆಕೇತೋ, ಇದ್ರ ಬಗ್ಗೆ ಒಂದಿಟ್ಟು ಹೇಳ್ತಾಳ, ಕೇಳೋಣಲ್ಲ. ನಡೆಯುವ ಕೇಳ್ಕೊಂಬರೋಣ. ಚಕ್ರಮುನಿ ಗಿಡವು ರುಚಿಕರವಾದ ಹಸಿರು ಸೊಪ್ಪಿನ ತರಕಾರಿಯಾಗಿದ್ದು ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ದೊರಕುತ್ತದೆ. ಸಾಮಾನ್ಯವಾಗಿ ಚಕ್ರಮುನಿ ಗಿಡ ಪೂರ್ಣವಾಗಿ ಬೆಳೆದಾಗ 2-3 ಮೀಟರ್ ಎತ್ತರ ಪೊದೆಯಂತೆ ಕಾಣುತ್ತದೆ. ಎಲೆಗಳು ಅಂಚಿನಲ್ಲಿ ಚೂಪು ತುದಿಯುಳ್ಳ ಮತ್ತು ಒಂದು ಬದಿಯಲ್ಲಿ ದುಂಡು ಆಕಾರದಿಂದಿದ್ದು ಹಚ್ಚ ಹಸಿರು ಬಣ್ಣದಿಂದ ಕೂಡಿರುತ್ತದೆ. ಚಕ್ರಮಣಿ ಸೊಪ್ಪಿನ ಎಲೆಗಳು ಸುಮಾರು 2.5 ಸೆಂಟಿಮೀಟರ್ ಉದ್ದ ಮತ್ತು 1.25-3 ಸೆಂಟಿಮೀಟರ್ ಅಗಲವಿದೆ. ಎಲ್ಲಾ ಬಗೆಯ ಮಣ್ಣಿನಲ್ಲೂ ಬೆಳೆಯುವ ಚಕ್ರಮುನಿ ಗಿಡಕ್ಕೆ ಮರಳು ಮಿಶ್ರಿತ ಗೋಡು ಮಣ್ಣು ತುಂಬಾ ಉತ್ತಮ. ಸಾಮಾನ್ಯ ತೇವಾಂಶ ಇರುವ ಮತ್ತು ಒಂದೇ ತೆರನಾದ ಉಷ್ಣ ತಾಪಮಾನವುಳ್ಳ ಹವಾಮಾನ ಚಕ್ರಮುನಿ ಸೊಪ್ಪು ಬೆಳೆಯಲು ಅನುಕೂಲವಾಗಿರುತ್ತದೆ. ಅಧಿಕ ಮಳೆಯಾಗುವ ಹಾಗೂ ದಟ್ಟ ನೆರಳಿರುವ ಕಡೆಗಳಲ್ಲಿ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಚಕ್ರಮುನಿ ಸೊಪ್ಪು ಬೇರೆ ಹಸಿರು ಸೊಪ್ಪುಗಳಿಗೆ ಹೋಲಿಸಿದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜೀವಸತ್ವ ಸಿ, ಜೀವಸತ್ವ ಎ, ಜೀವಸತ್ವ ಬಿ ಹೇರಳವಾಗಿ ದೊರೆಯುತ್ತದೆ. ಆದ್ದರಿಂದ ಚಕ್ರಮುನಿ ಸೊಪ್ಪಿಗೆ ಜೀವಸತ್ವ ಗಿಡ ಎಂದು ಕರೆಯುತ್ತಾರೆ. ಜೀವಸತ್ವ ಅಷ್ಟೇ ಅಲ್ಲದೆ ಇತರೆ ಪೋಷಕಾಂಶಗಳಾದ ಸಸಾರಜನಕ, ಕೊಬ್ಬು, ಖನಿಜಾಂಶಗಳು, ಶರ್ಕರ ಪಿಷ್ಟ, ಸುಣ್ಣ ಮತ್ತು ಕಬ್ಬಿಣಾಂಶಗಳನ್ನು ಚಕ್ರಮುನಿ ಸೊಪ್ಪು ನಮಗೆ ಬೇಕಾದ ಪ್ರಮಾಣದಲ್ಲಿ ನೀಡುತ್ತದೆ. ಮಧುಮೇಹ ಮತ್ತು ಬೊಜ್ಜಿನ ಸಮಸ್ಯೆಯನ್ನು ನಿರ್ವಹಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸುವ ನಾರಿನಾಂಶವೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವ ಸೊಪ್ಪು ಚಕ್ರಮುನಿ ಸೊಪ್ಪು. ಒಟ್ಟಿನಲ್ಲಿ ಚಕ್ರಮುನಿ ಸೊಪ್ಪನ್ನು ಪೋಷಣೆ ಅಗರ ಎಂದರೆ ತಪ್ಪಾಗಲಾರದು. ಇನ್ನು ಈ ಚಕ್ರಮುನಿ ಸೊಪ್ಪನ್ನು ಬೆಳೆಯುವ ವಿಧಾನ ಬಗ್ಗೆ ಹೇಳುವುದಾದರೆ, ಸಸ್ಯಾಭಿವೃದ್ಧಿಗೆ ಬೀಜವನ್ನು ಅಥವಾ ಕಾಂಡದ ತುಂಡುಗಳನ್ನು ಉಪಯೋಗಿಸುವುದು ಅವಶ್ಯಕ. ವಿಶೇಷವಾಗಿ ಕಾಂಡದ ತುಂಡುಗಳಿಂದ ವೃದ್ಧಿ ಮಾಡಿ ಬೆಳೆಸುವುದು ಸುಲಭವಾಗಿದೆ. ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಸಸಿಗಳನ್ನು ಮಡಿಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಬೆಳೆಸಬಹುದು. ಗಿಡವು 50-60 ಸೆಂಟಿಮೀಟರ್ ಉದ್ದ ಬೆಳೆದ ನಂತರ ತಾಜಾ ಎಲೆಗಳನ್ನು ಪಡೆಯಲು ಕಾಂಡವನ್ನು ಕತ್ತರಿಸುವುದು ಅವಶ್ಯಕವಾಗಿರುತ್ತದೆ. ಸಸಿಗಳನ್ನು ನೆಟ್ಟ 3-4 ತಿಂಗಳಲ್ಲಿ ಅಲ್ಪ ಸ್ವಲ್ಪ ಸೊಪ್ಪು ಸಿಗುತ್ತದೆ. ನಂತರ ಬೇಕಾದಾಗ ಸೊಪ್ಪನ್ನು ಬಿಡಿಸಿ ಬಳಸಬಹುದು. ಗಿಡವೊಂದಕ್ಕೆ ಸುಮಾರು 10-15 ಕೆಜಿ ಸೊಪ್ಪು ಸಿಗುತ್ತದೆ. ಅಡಿಗೆ ಮಾಡುವ ಸಮಯದಲ್ಲಿ ತಾಜಾ ಎಲೆಗಳನ್ನು ತೆಗೆದುಕೊಂಡು ಬಳಸುವುದು ಉತ್ತಮ. ಒಮ್ಮೆ ಬೆಳೆದ ನಂತರ ಹಲವಾರು ವರ್ಷಗಳವರೆಗೆ ಸೊಪ್ಪು ಸಿಗುತ್ತಿರುತ್ತದೆ. ಇನ್ನು ಚಕ್ರಮುನಿ ಸೊಪ್ಪಿನ ಉಪಯುಕ್ತತೆ ಅಥವಾ ಇದರಲ್ಲಿರುವ ಪೋಷಕಾಂಶ ನ್ಯೂಟ್ರಿಷನ್ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ, ಈ ಚಕ್ರಮುನಿ ಸೊಪ್ಪಿನಲ್ಲಿ ಜೀವಸತ್ವಗಳ ಅಗರವಾಗಿರುವ ಆಂಟಿಆಕ್ಸಿಡೆಂಟ್ಗಳಾದ ಪಾಲಿಫಿನೈಲ್ ಮತ್ತು ಟ್ಯಾನಿನ್ ಇರುತ್ತದೆ. ನಮಗೆಲ್ಲ ತಿಳಿದ ಹಾಗೆ ಈ ಜೀವಸತ್ವಗಳು ನಮ್ಮ ದೇಹದಲ್ಲಿ ನಡೆಯುವ ಮಹತ್ತರ ಕ್ರಿಯೆಗಳಲ್ಲಿ ಭಾಗವಹಿಸುತ್ತದೆ ಮತ್ತು ಕೆಲವೊಂದು ದೇಹದ ಚಟುವಟಿಕೆಗಳಿಗೆ ಅತ್ಯಂತ ಅವಶ್ಯಕ. ನಮ್ಮ ಶರೀರಕ್ಕೆ ಬೇಕಾಗುವ ರೋಗ ನಿರೋಧಕ ಶಕ್ತಿಯು ಕೂಡ ಜೀವಸತ್ವಗಳಾದ ಸಿ ಮತ್ತು ಎದಿಂದ ದೊರೆಯುತ್ತದೆ. ಕಣ್ಣಿನ ಆರೋಗ್ಯಕ್ಕೆ, ಉತ್ತಮ ಚರ್ಮದ ನಿರ್ವಹಣೆಗೆ, ಸಂತಾನೋತ್ಪತ್ತಿ ಮತ್ತು ಕೋಶ ಬೆಳವಣಿಗೆಗೆ ಸಹ ಜೀವಸತ್ವ ಎ ತುಂಬಾ ಅವಶ್ಯಕ. ಅಂಗೈಯಲ್ಲಿ ಆರೋಗ್ಯ ಎಂಬ ನಾಡ್ನುಡಿಯಂತೆ ಅತಿ ಕಡಿಮೆ ವೆಚ್ಚದಲ್ಲಿ ಬೆಳೆಯಬಹುದಾದ ಚಕ್ರಮುನಿ ಸೊಪ್ಪು ನಮ್ಮ ಅಡಿಗೆ ಮನೆ ಕೈತೋಟದಲ್ಲಿ ಅಥವಾ ಕುಂಡದಲ್ಲಿ ಬೆಳೆದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಚಕ್ರಮುನಿ ಸೊಪ್ಪನ್ನು ಹಸಿಯಾಗಿ ತಿನ್ನಬಹುದು ಅಥವಾ ನಮ್ಮ ದಿನನಿತ್ಯ ಅಡಿಗೆ ಮಾಡುವ ಖಾದ್ಯಗಳಲ್ಲಿ ಈ ಸೊಪ್ಪನ್ನು ಉಪಯೋಗಿಸಬಹುದಾಗಿದೆ. ಅಯ್ಯ ನೋಡ ಬೇಮಲ್ಲವ್ವ, ಎಷ್ಟು ಉಪಯೋಗ ಐತ್ ನೋಡ, ಇದರಿಂದ ನಮಗ ಗೊತ್ತೇ ಇದ್ದಿಲ್ಲ ನೋಡ್ ನನಗಿದ. ಅಲ್ಲ ನಿಂಗವ್ವ, ಈಗ ನಿಮ್ ಹಿರಿಯ ಇದನ್ನ ಇಟ್ಟು ದೊಡ್ಡ ಶಿವಡ್ಗಟ್ಲೆ ಯಾಕೆ ಕಳ್ಸಾನ ಗೊತ್ತಾತೇನ್ ನಿನಗ? ಇರ್ಬೇಕು ಬಿಡು, ಈ ಉಪಯೋಗ ತಿಳಿದ್ರ ಇದ್ರಾಗ ಏನೇನ್ ತರವರಿ ಮಾಡಕ್ ಬರ್ತಾವ ಓಸು ಮಾಡಿ ಹಾಕ್ಲಿ ಅಂತ ತಂದಿರ್ಬೇಕು. ಈಗ ನೀ ಹಂಗ ಹೇಳಿದ್ ನೋಡು, ನಿಂಗೆ ಸಬ್ಬಸ್ಗಿ ಸೊಪ್ಪು ಗೊತ್ತೈತಿ, ಮೆಂತೆ ಸೊಪ್ಪು ಗೊತ್ತೈತಿ, ಪಾಲಕ್ ಗೊತ್ತೈತಿ, ಹರಿವಿ ಗೊತ್ತೈತಿ ಅಂದಿ. ಅದ್ರಲ್ಲಿ ಎಲ್ಲ ಏನ್ ಮಾಡಿ ನೀನು, ಬಾಳ ಅಂದ್ರ ಒಂದ್ ಬ್ಯಾಳಿ ಹಾಕಿ ಪಲ್ಯ ಮಾಡಿಯ, ಇಲ್ಲಿಕ್ರ ಹಂಗ ತಾಳಿ ಸಟ್ಟ ಪಲ್ಯ ಮಾಡಿಯ, ಇಲ್ಲಿಕ್ರ ತಾಲಿಪಟ್ಟು ಅದ್ರಾಗ ಏನ್ರ ಹಾಕಿ. ನಮ್ಮನ್ಯಾಗಿನ ನಾ ಹೊಲ್ದಾಗಿದ್ದ ಹಕ್ರಕಿ ಪಲ್ಯ ತರ್ತಿದ್ನ, ಅದನ್ನೊಂದಿಟ್ಟು ಪಚಡಿ ಮಾಡಿನ, ಸಬ್ಬಸ್ಗೆ ಅಂದ್ರೆ ಬ್ಯಾಳಾಗಿಟ್ಟು ಮಾಡಿನ, ಮೆಂತೆ ಸೊಪ್ಪು ಹಂಗ ರೊಟ್ಟೆ ಹಚ್ಕೊಂಡು ತಿಂತಿದ್ನವ. ಇದ್ಯಾ ಸೊಪ್ಪು ನಾ ನೋಡೇ ಇಲ್ ಬಿಡ್ಬೇ ಇದನ್ನ. ಈಗ ನೋಡ ಸುರೇಖ ಅಕ್ಕ ಏನ್ ಹೇಳ್ತಾಳ ಗೊತ್ತೇನು, ಈ ಚಕ್ರಮುನಿ ಸೊಪ್ಪನ್ ಹಾಕಿ ನಾವು ದೋಸೆ ಮಾಡಬಹುದಂತ, ಬಡ್ ಮಾಡಬಹುದಂತ. ಅಟ್ಟ ಯಾಕ ತೊಗರಿ ಬ್ಯಾಳಿ ಹಾಕಿ ಸೊಪ್ಪನ್ನ ತಾಳಿಸಿ ಪಲ್ಯ ಮಾಡಬಹುದು. ಮತ್ತೇನ ಈಗ ನಾವು ಮಾಡ್ತೇವಲ್ಲ ಹಿಟ್ಟೆಲ್ಲ ಸೇರಿಸಿ ತಾಲಿಪಟ್ಟು ಮತ್ತ ಪಲಾವು ಇದನ್ನು ಮಾಡಬಹುದಂತ. ಅದ್ ಹೆಂಗ್ ಮಾಡುದಂತ ಹೇಳ್ತಾಳ ನೋಡು, ಕೇಳು ನೀನು. ಕೇಳು ಬಾರವ್ವ, ನನಗೂ ಇವು ಹೆಂಗ್ ಮಾಡುದು ಅನ್ನೋದು ಗೊತ್ತೇ ಇಲ್ಲ. ನಾವು ಚಕ್ರಮುನಿ ಸೊಪ್ಪನ್ನು ಉಪಯೋಗಿಸಿ ಚಕ್ರಮುನಿ ದೋಸೆಯನ್ನು ಮಾಡಬಹುದು. ಇದಕ್ಕೆ ಬೇಕಾಗುವ ಸಾಮಗ್ರಿ: ಅಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿ, ಚಕ್ರಮುನಿ ಸೊಪ್ಪು, ಈರುಳ್ಳಿ, ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಾಡುವ ವಿಧಾನ: ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು 4-5 ತಾಸು ನೆನೆಯಲಿ ಬಿಡಿ ಮತ್ತು ಅವಲಕ್ಕಿಯನ್ನು 15-20 ನಿಮಿಷ ನೆನೆಸಿ. ನೆನೆದ ಕಾಳುಗಳನ್ನು ಮಿಕ್ಸರ್ನಲ್ಲಿ ರುಬ್ಬಿ ರಾತ್ರಿ ಉದುಗಲು ಬಿಡಿ. ಉದುಗಲು ಅಂದರೆ ಅದನ್ನು ಫರ್ಮೆಂಟೇಷನ್ ಆಗಲು ಬಿಡಬೇಕು. ಬೆಳಗ್ಗೆ ಹುದುಗಿದ ಇಟ್ಟಿಗೆ ಸಣ್ಣಗೆ ಕತ್ತರಿಸಿದ ಈರುಳ್ಳಿ, ಮೆಣಸಿನಕಾಯಿ, ಚಕ್ರಮುನಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಚೆನ್ನಾಗಿ ಕಲಸಿದ ಹಿಟ್ಟನ್ನು ಮೊದಲೇ ಎಣ್ಣೆ ಸವರಿದ ಕಾದ ಅಂಚಿನಲ್ಲಿ ಹಾಕಿ ದೋಸೆ ತಯಾರಿಸಿಕೊಳ್ಳಬಹುದು. ಇನ್ನು ಚಕ್ರಮುನಿ ಸೊಪ್ಪಿನ ಪಡ್ಡು, ಇದಕ್ಕೆ ಬೇಕಾಗುವ ಸಾಮಗ್ರಿ ಅಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿ, ಚಕ್ರಮುನಿ ಸೊಪ್ಪು, ಈರುಳ್ಳಿ, ಎಣ್ಣೆ, ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಾಡುವ ವಿಧಾನ: ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು 4-5 ತಾಸು ನೆನೆಯಲು ಬಿಡಿ ಮತ್ತು ಅವಲಕ್ಕಿಯನ್ನು 15-20 ನಿಮಿಷ ನೆನೆಸಿ ನೆನೆಸಿದ ಕಾಳುಗಳನ್ನು ಮಿಕ್ಸರ್ನಲ್ಲಿ ರುಬ್ಬಿ ರಾತ್ರಿ ಉದುಗಲು ಬಿಡಿ. ಬೆಳಗ್ಗೆ ಉದುಗಿದ ಹಿಟ್ಟಿಗೆ ಸಣ್ಣಗೆ ಕತ್ತರಿಸಿದ ಈರುಳ್ಳಿ, ಮೆಣಸಿನಕಾಯಿ, ಚಕ್ರಮುನಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪಡ್ಡಿನ ಹಿಟ್ಟಿನ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ಮತ್ತು ಕಲಸಿದ ಹಿಟ್ಟನ್ನು ಮೊದಲೇ ಎಣ್ಣೆ ಸವರಿದ ಪಡ್ಡಿನ ಅಂಚಿನಲ್ಲಿ ಹಾಕಿ ಪಡ್ಡನ್ನು ತಯಾರಿಸಿಕೊಳ್ಳಬಹುದು. 3ನೇ ಖಾದ್ಯ: ಚಕ್ರಮುನಿ ಸೊಪ್ಪಿನ ತೊಗರಿಬೇಳೆ ಪಲ್ಯ. ಸಾಮಗ್ರಿಗಳು: ತೊಗರಿಬೇಳೆ, ಚಕ್ರಮುನಿ ಸೊಪ್ಪು, ಈರುಳ್ಳಿ, ಹುಣಸೆಹಣ್ಣು, ಬೆಲ್ಲ, ಕೆಂಪು ಅಥವಾ ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಾಯಿತುರಿ, ಜೀರಿಗೆ, ಎಣ್ಣೆ, ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ತೊಗರಿಬೇಳೆಯನ್ನು 1/2 ಗಂಟೆ ನೀರಿನಲ್ಲಿ ನೆನೆಸಿ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಒಗ್ಗರಣೆ ಕೊಡಿ. ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಚಕ್ರಮುನಿ ಸೊಪ್ಪು, ಕೆಂಪು ಅಥವಾ ಹಸಿರು ಮೆಣಸಿನಕಾಯಿ, ನೆನೆಸಿದ ತೊಗರಿಬೇಳೆಯನ್ನು ಹಾಕಿ 30 ನಿಮಿಷ ಮಂದಾಗ್ನಿಯಲ್ಲಿ ಮೃದುವಾಗುವವರೆಗೂ ಬೇಯಿಸಿ. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿತುರಿ ಹಾಕಿ ಅಲಂಕರಿಸಿ. ಇದೇ ರೀತಿ ನಾವು ಚಕ್ರಮುನಿ ಸೊಪ್ಪನ್ನು ಉಪಯೋಗಿಸಿ ಚಕ್ರಮುನಿ ಸೊಪ್ಪಿನ ತಾಲಿಪಟ್ಟು, ಚಕ್ರಮುನಿ ಸೊಪ್ಪಿನ ಪಲಾವು, ಚಕ್ರಮುನಿ ಸೊಪ್ಪಿನ ಶೇಂಗಾ ಚಟ್ನಿ ಮತ್ತು ಇತರೆ ಖಾದ್ಯಗಳನ್ನು ಮಾಡಬಹುದು. ಮೆಂತೆ, ಸಬ್ಬಸ್ಗೆ, ಪಾಲಕ್ ಜೊತೆಗೆ ಕೂಡ ನಾವು ಚಕ್ರಮುನಿ ಸೊಪ್ಪನ್ನು ಬಳಸಬಹುದು. ಕೊನೆಯದಾಗಿ ಹೇಳುವುದಾದರೆ, ಇತ್ತೀಚಿನ ದಿನಗಳಲ್ಲಿ ಸೊಪ್ಪು ತರಕಾರಿಗಳ ಬೆಲೆ ಗಗನಕ್ಕೇರಿವೆ. ಸಾಮಾನ್ಯ ಜನರಿಗೆ ಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ. ಖಾಲಿ ಇರುವ ಮನೆ ಅಂಗಳದಲ್ಲಿ ಅಲ್ಪ ಶ್ರಮಯದೊಂದಿಗೆ ಮತ್ತು ಸಮಯದೊಂದಿಗೆ ಹುಲುಸಾಗಿ ಚಕ್ರಮುನಿ ಸೊಪ್ಪನ್ನು ಬೆಳೆಸಬಹುದಾಗಿದೆ. ನಗರ ಗ್ರಾಮೀಣ ಭಾಗಗಳಲ್ಲಿ ಈ ಸೊಪ್ಪಿನ ಕುರಿತು ತಿಳುವಳಿಕೆ ಮೂಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಗೃಹ ವಿಜ್ಞಾನ ತಜ್ಞರು, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯ ಸಿಬ್ಬಂದಿಯವರ ಮೂಲಕ ಈ ಸೊಪ್ಪಿನ ಬೆಳೆಯುವಿಕೆ ಮತ್ತು ಉಪಯುಕ್ತತೆಯ ಬಗ್ಗೆ ತಿಳಿದುಕೊಳ್ಳಬೇಕು. ನಮ್ಮ ಸುತ್ತಮುತ್ತಲೂ ಸಮೃದ್ಧವಾಗಿ ಬೆಳೆಯುವ ಪೋಷಣೆಯ ಸಮಸ್ಯೆಗಳಿಗೆ ಪರಿಹಾರವಾಗಬಲ್ಲ ಎಷ್ಟೋ ಸೊಪ್ಪುಗಳ ಕುರಿತು ನಮ್ಮ ಜನರು, ವಿಶೇಷವಾಗಿ ನಗರ ಪ್ರದೇಶದವರು, ತಿಳಿದುಕೊಳ್ಳುವುದು ಅವಶ್ಯಕತೆಯಾಗಿದೆ. ಇತರೆ ತರಕಾರಿಗಳಿಗೆ ಹೋಲಿಸಿದರೆ ಇಂತಹ ಸೊಪ್ಪುಗಳು ಕಡಿಮೆ ಬೆಲೆಗೆ ಸ್ಥಳೀಯವಾಗಿ ದೊರೆಯುತ್ತವೆ. ಸೊಪ್ಪುಗಳು ವಿವಿಧ ರುಚಿ, ಸುವಾಸನೆ ಮತ್ತು ಬಣ್ಣವನ್ನು ಹೊಂದಿ ಅಡುಗೆಗೆ ವೈವಿಧ್ಯತೆಯ ಮೆರಗನ್ನು ಕೊಡುತ್ತವೆ. ಈ ಸೊಪ್ಪುಗಳು ಎಣ್ಣೆಯಲ್ಲಿ ಸುಲಭವಾಗಿ ಕರಗುವ, ಅಂದರೆ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಆದ ವೈಟಮಿನ್ ಎ, ಕಬ್ಬಿಣ, ನಾರಿನಾಂಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಚಕ್ರಮನಿ ಸೊಪ್ಪಿನಲ್ಲಿ ಇರುವ ಪೋಷಕಾಂಶಗಳ ಪಟ್ಟಿಯನ್ನು ನೋಡುವುದಾದರೆ, ಪ್ರತಿ 100 ಗ್ರಾಮಿಗೆ ಇದರಲ್ಲಿ ಸಸಾರಜನಕ ಅಂದರೆ ಪ್ರೋಟೀನ್ 6.85 ಗ್ರಾಂ, ತೇವಾಂಶ ಮಾಯಿಶ್ಚರ್ 73.91 ಗ್ರಾಂ, ಕೊಬ್ಬು ಫ್ಯಾಟ್ 3.03 ಗ್ರಾಂ, ಖನಿಜಾಂಶಗಳು ಅಂದರೆ ಮಿನರಲ್ಸ್ 2.64 ಗ್ರಾಂ, ಶಕ್ಕರ ಪಿಷ್ಟ ಅಂದರೆ ಕಾರ್ಬೋಹೈಡ್ರೇಟ್ 11 ಗ್ರಾಂ, ಕ್ಯಾಲ್ಶಿಯಂ 233 ಮಿಲಿಗ್ರಾಂ, ಕಬ್ಬಿಣಾಂಶ ಐರನ್ 3.5 ಗ್ರಾಂ, ನಾರಿನಾಂಶ ಫೈಬರ್ 1.76 ಗ್ರಾಂ, ಜೀವಸತ್ವ ಸಿ ಅಂದರೆ ವೈಟಮಿನ್ ಸಿ 164 ಗ್ರಾಂ, ಜೀವಸತ್ವ ಎ ಬಿಟಾ ಕೆರೋಟಿನ್ 10020, ಜೀವಸತ್ವ ಬಿ ಅಂದರೆ ವೈಟಮಿನ್ ಬಿ 0.1 ಗ್ರಾಂ ಇದರಲ್ಲಿ ಇದೆ. ಆದ್ದರಿಂದ ಎಲ್ಲಾ ಪೋಷಕಾಂಶಗಳ ಅಗರವಾದ ಹಸಿರು ಸೊಪ್ಪುಗಳು, ಅದರಲ್ಲಿಯೂ ಚಕ್ರಮನಿ ಸೊಪ್ಪನ್ನು ಉಪಯೋಗಿಸಿ ನಾವು ಒಳ್ಳೆಯ ಆರೋಗ್ಯ ಪಡೆಯಬಹುದೆಂದು ಈ ಮೂಲಕ ತಮಗೆಲ್ಲರಿಗೂ ತಿಳಿಸಲು ಇಷ್ಟಪಡುತ್ತೇನೆ. ನಿಂಗವ ಈಗ ನಿನ್ಗೆ ಹೆಂಗಾಗೈತೆ ಹೇಳಿ, ನಾನು ದೋಸೆ ಮಾಡ್ಲೆ, ಪಡ್ಡು ಮಾಡ್ಲೆ, ತಾಲಿಪಟ್ಟು ಮಾಡ್ಲೆ, ಪಲಾವ್ ಮಾಡ್ಲೆ, ಕೈ ಚುಟು ಚುಟು ಅನ್ನಾಗತ್ತೈತಿ. ಹೆಂಗು ನಮ್ ಹಿರಿಯ ದೊಡ್ಡ ಶೂಡ ತಂದ್ಬಿಟ್ಟಾನ, ಇದ್ರಾಗ ಏನ್ ಬೇಕಾದ್ ಮಾಡೋಣಂತ. ನೀನು ಒಂದ್ ಇಟ್ಟಿಕ ಅತ್ತಗೋ, ಇಬ್ರು ಕೂಡಿ ನೀನು ಒಂದೆರಡು ಐಟಮ್ಸ್ ಮಾಡ, ನಾನು ಒಂದೆರಡು ಐಟಮ್ಸ್ ಮಾಡ್ತೀನಂತ. ನೋಡ್ ಒಂದ್ ಕೆಲ್ಸ ಮಾಡೋಣ, ನಿಂಗವ ನೀ ಏನ್ ಮಾಡ್ತಿ ನೀ ಮಾಡ, ನೀ ಬಿಟ್ಟದ್ ನಾ ಮಾಡ್ತೀನಿ ಅಂದ್ರ ಎಲ್ಲಾದ್ರದ್ದು ರುಚಿ ನೋಡ್ದಂಗ ಆಕೈತಲ್ಲ. ಹೌದು ಸುರೇಖ ಅಕ್ಕರ್, ಹೆಂಗು ದೋಸಿ ಪಡ್ಡು ತಾಲಿಪಟ್ಟು ಬ್ಯಾಳಿ ಪಲ್ಲೆವು ಎಲ್ಲ ಹೇಳ್ಯಾರ, ನಾ ಒಂದೆರಡು ಮಾಡ್ತೀನಿ ನೀ ಒಂದೆರಡು ಮಾಡುವಂತೆ ಮಾಡೋಣ. ಈಗ ನೋಡ ಕಲ್ಲವ್ ಊರಿಗೆ ಹೋಗಿದ್ದು ನಮ್ಮಿಬ್ರಿಗೂ ಒಂದಿಟ್ಟು ಲಾಭ ಆತ. ಹೌದು, ಬಂದ್ಮೇಲೆ ಆಕಿಗೆ ನಾವ್ ಹಿಂಗ್ ರುಚಿ ರುಚಿಯಾಗಿ ಹೊಸ ಹೊಸ ತರಾವರಿ ಅಡ್ಗೆ ಮಾಡಿವಂತ ಆಕಿ ಹೊಟ್ಟಿ ಉರಿಸ್ತೀನಿ ತಡಿ. ನಾನು ಅಲ್ಲ, ನಾಲ್ಕು ತರದ್ದು ಮಾಡಿದ್ವಿ, ಮತ್ ನಿಮ್ ಹಿರಿಯಾಗಿ ಇಷ್ಟು ತಂದಿದ್ದ ಸೊಪ್ಪು ಇಬ್ರು ಹಂಚ್ಕೊಂಡು ತಿಂದೀವಿ ಅಂತ ಹೇಳಿ ಬರೋಬ್ರಿ ಮಾಡೋಣ ತಗೋತೀನಿ. ನಡಿ ಬಾಬಾ, ನಾನು ಹೋಗ್ಲಿ, ಯಾವ ಮನೆಗೆ ಮಾಡ್ಕೊಂಬರ್ತೀನಿ. ತಡಿ ತಡಿ, ಶುಕ್ರವಾರ ಐತಿ, ಈಗ ಲಕ್ಷ್ಮಿಗಟ್ಟ ದೀಪ ಹಚ್ಚಿ ಪುಟಾಣಿ ಸಕ್ಕರೆ ಇಟ್ಟಿನಿ, ಒಂದೀಟ ಹಂಗ ಲಕ್ಷ್ಮಿ ಹಾಡು ಕೇಳ್ಕೊಂಡ ಹೋಗುವಂತಿ ಕುಂದ್ರ. ಆಟ ಮಾಡ್ತೀನವ ಕುಂದ್ರಲ, ಲಕ್ಷ್ಮಿ ಹಾಡು ಇಬ್ರು ಕೂಡ ಕೇಳೋಣ ಬಾ. ಹಂಗಾರ ಯಾರು ಹಾಡಿದ್ದಾರೆ ಈ ಹಾಡು? ಡಾಕ್ಟರ್ ರಾಜ್ಕುಮಾರ್ ಅವರ ಬಾಯಾಗೈತೆ ಒಯ್ದು. ಎಷ್ಟರ ಚಂದ ಹಾಡ್ಯಾರ ಅಯ್ಯ ನೋಡ, ಏನಿತ್ತು ಧನ್ಯಳು ಲಕ್ಷ್ಮಿ ಅಂತ ಘನ ಚಂದ ಹಾಡ್ಯಾರವ, ಕೇಳ್ಕೊಂಬರೋಣಲ್ಲ. ಏನು ಧನ್ಯಳೋ ಲಕುಮಿಯಂಥ ಮಾನ್ಯಳೋ, ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ತಾನ ಸೇವೆ ಮಾಡು ದೇಹಳು, ಸಾನುರಾಗದಿಂದ ಹರಿಯ ತಾನ ಸೇವೆ ಮಾಡು ದೇಹಳು, ಏನು ಧನ್ಯಳೋ ಲಕುಮಿ ಕೋಟಿ ಭೃತ್ಯರಿರಲು ಸಾಟಿಯಿಲ್ಲದೆ ಮಾಡಿ ಪೂರ್ಣ, ಸಾಟಿಯಿಲ್ಲದೆ ಮಾಡಿ ಪೂರ್ಣ, ನೋಟದಿಂದ ಸುಖಿ ಸುಖಿಯಳು, ಸಾಟಿಯಿಲ್ಲದೆ ಮಾಡಿ ಪೂರ್ಣ, ನೋಟದಿಂದ ಸುಖಿ ಸುಖಿಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು. ಛತ್ರ ಚಾಮರ ವ್ಯಜನ ಪರ್ಯಂಕ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲೇ ನಿಂತು, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲೇ ನಿಂತು, ಚಿತ್ರ ಚರಿತನಾದ ಹರಿಯ ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡು ದೇಹಳು, ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡು ದೇಹಳು, ಏನು ಧನ್ಯಳು ಲಕುಮಿ ಅಂತ ಮಾನ್ಯಳು. ಸರ್ವತ್ರ ದಿವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವತ್ರ ದಿವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವವಂದನಾದ ಪುರಂದರ ಸರ್ವವಂದನಾದ ಪುರಂದರ ಸರ್ವವಂದನಾದ ಪುರಂದರ ಸಾರ ವಿಠಲನ ಸೇವಿಸುವಳು ಸರ್ವವಂದನಾದ ಪುರಂದರ ವಿಠಲನ ಸೇವಿಸುವಳು ಏನು ತನ್ನೇಳೋ ಲಕುಮಿ ಅಂತ ಮಾನ್ಯಳೋ ಸಾನುರಾಗದಿಂದ ಹರಿಯ ತಾರ ಸೇವೆ ಮಾಡುತ್ತಿಹಳು ಏನು ತನ್ನೇಳು ಲಘುಮೆ ಎಂಥ ಮಾನ್ಯಳು ಅಂತೂ ನೋಡ ನಿಂಗವ್ವ ಕಲ್ಲವ್ವನ ಮನಿಗ್ ಕದಾ ತಟ್ಟಾಕ್ ಹೋದಕಿ ಮಲ್ಲವ್ವನ ಮನಿಗ್ ಬಂದ ಚಕ್ರ ಮುನಿ ಸೊಪ್ಪಿನ ಮಹತ್ವ ಎಲ್ಲ ತಿಳ್ಕೊಂಡಿ ಏನೇನ್ ಖಾದ್ಯ ಮಾಡಬಹುದಂತ ತಿಳ್ಕೊಂಡಿ ಈಗ ಮನಿಗ್ ಹೋಗಿ ಗಡಾನ ಒಲಿ ಹಚ್ಚುದೈತಿ ಮಾಡುದೈತಿ ಅಟ್ಟ ಮಾಡ್ತೀನಿ ತಡಿ ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ ರೈತ ಮಿತ್ರರೇ ಹಾಗೂ ಕನ್ನಡ ಬಂಧುಗಳೇ ಗಮನಿಸಿ ಈ ಸಂಜೆ 6:40 ಪ್ರಸಾರವಾಗಬೇಕಾಗಿದ್ದ ಪ್ರದೇಶ ಸಮಾಚಾರ ಈ ರಾತ್ರಿ 8:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಸಾರವಾಗಲಿದೆ ಇಂದಿನ ಜನಪದ ಸಂಗೀತದಲ್ಲಿ ಧಾರವಾಡದ ಮನಸ್ಸುನ್ನ ಶಾಂತವ್ವ ಬಿಗೌಡರ್ ಮತ್ತು ತಂಡದವರಿಂದ ಸಂಪ್ರದಾಯದ ಪದ ಅಣ್ಣ ತಮ್ಮ